ಅದರ ನಿರ್ವಹಣೆ ಹೆಂಗ್ ಮಾಡಬೇಕಾಗುತ್ತೆ ಒಂದೊಂದಾಗಿ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಮೊದಲೇದಾಗಿ ಗುಣಮಟ್ಟದ ರೇಷ್ಮೆ ಗೂಡಿನ ಉತ್ಪಾದನೆಗೆ ಯಾವ ತರ ತಾಂತ್ರಿಕ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ಈ ಬಗ್ಗೆ ಮಾಹಿತಿ ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ಯಶಸ್ವಿ ರೇಷ್ಮೆ ಗೂಡಿನ ಉತ್ಪಾದನೆಗೆ ಹಲವಾರು ತಾಂತ್ರಿಕತೆಗಳಿದ್ದಾವೆ. ಇತ್ತೀಚಿನ ಸುಧಾರಿತ ತಾಂತ್ರಿಕತೆ ಬಗ್ಗೆ ಹೇಳಬೇಕು ಅಂದ್ರೆ ಡಾಕ್ಟರ್ ಕೆ ಕವಕ ವಿಜ್ಞಾನಿಗಳ ಒಂದು ನೂತನ ರೇಷ್ಮೆ ಗೂಡಿನ ಯಶಸ್ವಿ ಉತ್ಪಾದನೆಗೆ ಅವರದೇ ಆದ ತಾಂತ್ರಿಕತೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾವು ಸೋಂಕು ನಿವಾರಣೆ ಮತ್ತು ನೈರ್ಮಲ್ಯ ಕಾಪಾಡೋದು, ಅಂದ್ರೆ ಇಲ್ಲಿ ಸೋಂಕು ನಿವಾರಣೆ ನಾವು ಕಡ್ಡಾಯವಾಗಿ ಕ್ರಮಬದ್ಧವಾಗಿ ಏನು ಶಿಫಾರಿತ ಸೋಂಕು ನಿವಾರಣೆಗಳನ್ನ ಬಳಸ್ಕೊಂಡು ಹುಳು ಸಾಕಾಣಿಕೆ ಮನೆಯ ಒಂದು ಸೋಂಕು ನಿವಾರಣೆ ಹಮ್ಮಿಕೊಳ್ಬೇಕು. ಅದ್ರ ಜೊತೆ ಶುಚಿತ್ವ ಕಾಪಾಡೋದು, ಹುಳು ಸಾಕಾಣಿಕಾ ಮನೆಯಲ್ಲಿ ನಾವು ಕಸ ಇರದಂಗೆ ಉಷ್ಣಾಂಶ ಮತ್ತು ಶೈತ್ಯಾಂಶ ನಿರ್ವಹಣೆ ಮಾಡೋದ್ರ ಮುಖಾಂತರ ನಾವು ಇಲ್ಲಿ ಸೋಂಕು ನಿವಾರಣೆನ ಅಂದ್ರೆ ನೈರ್ಮಲ್ಯತೆಯನ್ನ ಕಾಪಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಮುಖ್ಯವಾಗಿ ಮತ್ತೊಂದು ಒಂದು ತಿಳ್ಕೋಬೇಕಾದ ಅಂಶ ಅಂದ್ರೆ ಇಲ್ಲಿ ರೇಷ್ಮೆ ಹುಳುಗಳಿಗೆ ಗುಣಮಟ್ಟದ ಆಹಾರ ಅಂದ್ರೆ ಹಿಪ್ಪುನೇಳೆ ಸೊಪ್ಪು ಅಂತ ನಾವೇನ್ ಕರಿತೀವಿ, ಇದು ರೇಷ್ಮೆ ಹುಳುವಿನ ಏಕೈಕ ಆಹಾರ ಅಂತ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇಲ್ಲಿ ನಾವು ಗುಣಮಟ್ಟದ ಒಂದು ರೇಷ್ಮೆ ಗೂಡು ಉತ್ಪಾದನೆ ಮಾಡಬೇಕಾದ್ರೆ ಗುಣಮಟ್ಟದ ಹಿಪ್ಪುನೇಳೆ ಸೊಪ್ಪಿನ ಉತ್ಪಾದನೆಯನ್ನು ಅಷ್ಟೇ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಹಂಗಾಗಿ ಏನು ಹಿಪ್ಪುನೇಳೆ ಬೇಸಾಯ ಕ್ರಮಗಳು ಅಂದ್ರೆ ಸುಧಾರಿತ ಬೇಸಾಯ ಕ್ರಮಗಳನ್ನು ಅಳವಡಿಸಿ ಹಿಪ್ಪುನೇಳೆಗೆ ಬೇಕಾಗಿರುವಂತಹ ರಸಗೊಬ್ಬರ ಆಗಿರ್ಬೋದು ಕೊಟ್ಟಿಗೆ ಗೊಬ್ಬರ ಬಳಸಿ ನಾವು ಒಂದು ಗುಣಮಟ್ಟದ ಒಂದು ಸೊಪ್ಪಿನ ಉತ್ಪಾದನೆಗೆ ನಾವು ಆದ್ಯತೆ ಕೊಡಬೇಕಾಗಿದೆ. ಅದೇ ರೀತಿ ಕೀಟ ಮತ್ತು ರೋಗ, ಯಾಕಂದ್ರೆ ಇಲ್ಲಿ ರೇಷ್ಮೆ ಹುಳುವಿನ ಏಕೈಕ ಆಹಾರ ಹಿಪ್ಪುನೇಳೆ ಆಗಿರೋದ್ರಿಂದ ನಾವು ಒಂದು ಗುಣಮಟ್ಟದ ರೇಷ್ಮೆ ಗೂಡಿನ ಉತ್ಪಾದನೆ ಮಾಡಬೇಕಾದ್ರೆ ಸಂಪದ್ಭರಿತ ಒಂದು ಸೊಪ್ಪು ಇಲ್ಲಿ ಅತಿ ಮುಖ್ಯ. ಹಂಗಾಗಿ ಇಲ್ಲಿ ನಾವು ಕೀಟ ಮತ್ತು ರೋಗ ನಿರ್ವಹಣೆಯನ್ನು ನಾವು ಕೈಗೊಳ್ಳುವ ಮುಖಾಂತರ ಅದಕ್ಕೆ ಶಿಫಾರಸಿತ ಏನು ಕೀಟನಾಶಕಗಳಿದಾವೆ ಅವನ್ನು ಮಾತ್ರ ಸಿಂಪಡಣೆ ಮಾಡಬೇಕಾಗಿರೋದು ಇಲ್ಲಿ ಅತಿ ಮುಖ್ಯ. ಯಾಕಂದ್ರೆ ರೇಷ್ಮೆ ಹುಳು ಒಂದು ಲೆಪ್ಟಾಪ್ಟನ್ ಪೆಸ್ಟ್ ಆಗಿರೋದ್ರಿಂದ ಇಲ್ಲಿ ನಾವು ಹಿಪ್ಪುನೇಳೆ ವ್ಯವಸಾಯದಲ್ಲಿ ಏನು ಇಲ್ಲಿ ಒಂದು ಕೀಟ ಅಂತ ನಮಗೆ ಕಂಡು ಬರ್ತವೆ, ಆ ಕೀಟ ನಿರ್ವಹಣೆಗೆ ನಮಗೆ ಇಲ್ಲಿ ಕೆಲವೊಂದು ಔಷಧಿಗಳನ್ನ ಶಿಫಾರಸು ಮಾಡಿದ್ದಾರೆ. ಅಂತ ಒಂದು ಕೀಟನಾಶಕಗಳನ್ನು ಮಾತ್ರ ನಾವು ಸಿಂಪಡಿಸಿ ಅದಕ್ಕೆ ಸೂಕ್ತವಾಗಿರುವಂತಹ ಕಾಲಾವಧಿನೂ ಸಹ ಇಲ್ಲಿ ಶಿಫಾರಸು ಮಾಡಿರೋದ್ರಿಂದ ಆ ರೀತಿಯಾಗಿ ನಾವು ಏನು ಈ ತಾಂತ್ರಿಕತೆಗಳನ್ನ ಬಳಸ್ಕೊಂಡು ಒಂದು ಗುಣಮಟ್ಟದ ಸೊಪ್ಪಿನ ಉತ್ಪಾದನೆ ಮಾಡೋದನ್ನು ಇಲ್ಲಿ ಪ್ರಮುಖವಾಗಿ ಕಂಡುಬರುತ್ತೆ. ಇದರ ನಂತರ ಚಾಕಿ ಸಾಕಾಣಿಕಾ ಕೇಂದ್ರಗಳಿಂದ ಚಾಕಿ ಹುಳು ಅಂದ್ರೆ ಇಲ್ಲಿ ಚಾಕಿ ಹುಳುನು ಒಂದು ಪ್ರಮುಖ ಒಂದು ಅಂತರ ನಾವು ಇಲ್ಲಿ ಕಾಣಬಹುದು. ಯಾಕಂದ್ರೆ ಮುಂಚೆ ಏನಾಗ್ತಿತ್ತು ಅಂದ್ರೆ ಪ್ರತಿಯೊಬ್ಬರು ರೇಷ್ಮೆ ಬೆಳೆಗಾರರು ನೇರವಾಗಿ ಮೊಟ್ಟೆ ತಗೊಂಡು ಚಾಕಿ ಮಾಡ್ಕೊಂಡು ಇಲ್ಲಿ ಹುಳು ಸಾಕಾಣಿಕೆ ಮಾಡ್ತಿದ್ರು. ಇಲ್ಲಿ ಚಾಕಿ ಸಾಕಾಣಿಕೆಗೆ ಇರಬೇಕಾದಂತ ಒಂದು ಸೂಕ್ತ ಉಷ್ಣಾಂಶ ಮತ್ತು ಶೈತ್ಯಾಂಶ ನಿರ್ವಹಣೆ ಮಾಡಲಿಲ್ಲ ಅಂದ್ರೆ ನಮ್ಗೆ ಇಲ್ಲಿ ನಮ್ಗೆ ಶೇಕಡ 100% ಚಾಕಿ ಆಗೋದನ್ನ ನಾವು ಇಲ್ಲಿ ಮುಂಚೆ ಎಲ್ಲ ತೊಂದರೆ ಅನುಭವಿಸ್ತಿದ್ವಿ. ಈಗೇನಂದ್ರೆ ಚಾಕಿ ಸಾಕಾಣಿಕಾ ಕೇಂದ್ರಗಳಲ್ಲೇ ನೇರವಾಗಿ ಚಾಕಿ ಮಾಡಿ ಆ ಎರಡನೇ ಜ್ವರದ ಹುಳನ್ನ ರೈತರಿಗೆ ನೀಡ್ತಾ ಇರೋದ್ರಿಂದ ಇಲ್ಲೇನಂದ್ರೆ ನಾವು ಒಂದು ಯೂನಿಫಾರ್ಮ್ ಆಗಿ ಅಂದ್ರೆ ಸಮಾನಾಂತರವಾಗಿ ಬೆಳೆದಿರುವಂತ ಒಂದು ಎರಡನೇ ಜ್ವರದ ಚಾಕಿ ಹುಳುಗಳನ್ನು ಸಹ ನಾವು ನೇರವಾಗಿ ಚಾಕಿ ಸಾಕಾಣಿಕಾ ಕೇಂದ್ರಗಳಿಂದ ಖರೀದಿ ಮಾಡಿ ನಂತರ ಹುಳು ಸಾಕಾಣಿಕೆ ಮಾಡ್ತಿದೀವಿ. ಇದ್ರ ಜೊತೆ ಪ್ರೌಢಾವಸ್ಥೆ ಅಂದ್ರೆ ಎರಡನೇ ಹಂತದ ಹುಳುಗಳು ಏನು ಚಾಕಿ ಸಾಕಾಣಿಕೆ ಕೇಂದ್ರದಿಂದ ನಮ್ಗೆ ಬರ್ತವೆ, ನಂತರ ಮೂರನೇ ಹಂತದಿಂದ ಹುಳು ಹಣ್ಣಾಗುವವರೆಗೂ ಏನು ಈ ಪ್ರೌಢಾವಸ್ಥೆಯ ರೇಷ್ಮೆ ಹುಳು ಇದಾವಲ್ಲ ಇವಕ್ಕೆ ಬೇಕಾಗಿರುವಂತಹ ಗುಣಮಟ್ಟದ ಒಂದು ಸೊಪ್ಪನ್ನ ನಾವು ಒದಗಿಸೋ ಜೊತೆ ಸೂಕ್ತ ಸ್ಥಳಾವಕಾಶ ಕೊಡೋದಾಗಿರ್ಬೋದು. ಹುಳು ಹಣ್ಣಿಗೆ ಬಂದ ನಂತರ ಹಣ್ಣು ಹುಳು ನಿರ್ವಹಣೆಯಲ್ಲಿ ನಾವು ಚಂದಿಕೆಗಳ ಬಳಕೆನೂ ಇಲ್ಲಿ ಅತಿ ಪ್ರಾಮುಖ್ಯತೆ ಪಡೆಯುತ್ತೆ. ಇವಾಗ ಕೆಲವು ಭಾಗದಲ್ಲಿ ಬೈವಲ್ಟೇನ್ ರೇಷ್ಮೆ ಕೃಷಿ ಮಾಡ್ತಿರುವಂತ ಅಂದ್ರೆ ಬಿಳಿ ಅಂದ್ರೆ ದ್ವಿತಳಿ ಹುಳು ಸಾಕಾಣಿಕೆ ಮಾಡ್ತಿರುವಂತ ರೈತರುಗಳು ಹೆಚ್ಚಾಗಿ ಈ ಪ್ಲಾಸ್ಟಿಕ್ ಚಂದ್ರಿಕೆಗಳನ್ನ ಬಳಸ್ತಾ ಇದಾರೆ. ಆ ಪ್ಲಾಸ್ಟಿಕ್ ಚಂದ್ರಿಕೆಗಳನ್ನ ನಾವು ಹುಳು ಶೇಕಡ 20-30% ಹಣ್ಣಿಗೆ ಬಂದಿದ್ದಾವೆ ಅಂತಿದಂಗೆ ನಾವು ನೇರವಾಗಿ ಇವನ್ನ ಅಂದ್ರೆ ಹುಳುಗಳ ಮೇಲೆ ಅಂದ್ರೆ ಹಾಸಿಗೆ ಮೇಲೆ ಒತ್ತೋದ್ರ ಮುಖಾಂತರ ಸಮಾನ ಅಂದ್ರೆ ಅದೇ ದಿನದಲ್ಲಿ ಹುಳು ಎಲ್ಲ ಹಣ್ಣಾಗಿ ಗೂಡು ಕಟ್ಟೋದನ್ನ ನೋಡಬಹುದು. ಈ ರೀತಿಯ ಸಲಕರಣೆಗಳನ್ನ ಬಳಕೆ ಮಾಡೋದಾಗಿರ್ಬೋದು. ಅದೇ ರೀತಿ ಇಲ್ಲಿ ನಮ್ಗೆ ಹೈಬ್ರಿಡ್ ತಳಿ ರೇಷ್ಮೆ ಹುಳುವಿನ ತಳಿನೂ ಸಹ ಇಲ್ಲಿ ಹೆಚ್ಚು ಕೆಲಸ ಮಾಡುತ್ತೆ. ಹಂಗಾಗಿ ಇವೆಲ್ಲ ಇತ್ತೀಚಿನ ಈ ಮುಂಚೆಯಿಂದನೂ ಈ ತಳಿಗಳ ಬಗ್ಗೆ NSSO ಏನು ರೇಷ್ಮೆ ಮೊಟ್ಟೆ ಉತ್ಪಾದಕ ಕೇಂದ್ರಗಳಿದಾವೆ ಅಲ್ಲಿಂದ ನಮ್ಗೆ ಏನು ಸರ್ಕಾರದ ಅಡಿಯಲ್ಲೇನೆ ಅವರು ನೇರವಾಗಿ ಉತ್ಪಾದನೆ ಮಾಡಿ ಕೊಡೋದ್ರಿಂದ ಅಲ್ಲಿ ನಮ್ಗೆ ಶೇಕಡ 99% ಗುಣಮಟ್ಟದ ಮೊಟ್ಟೆನೆ ಸಿಗ್ತಾ ಇದೆ. ಈ ರೀತಿಯಾಗಿ ಅಂದ್ರೆ ನಾವು ಒಂದು ಸೋಂಕು ನಿವಾರಣೆ ಆಧಾರವಾಗಿ ಇಟ್ಕೊಂಡು ಅಂದ್ರೆ ಸೋಂಕು ನಿವಾರಣೆ ಮೇಲೆನೆ ಇವೆಲ್ಲ ನಿಂತಿರೋದು. ಸೋಂಕು ನಿವಾರಣೆ ರೇಷ್ಮೆಗಾರರು ಏಕೆ ಕೈಗೊಳ್ಬೇಕು? ಸೋಂಕು ನಿವಾರಣೆ ಇಲ್ಲಿ ಮುಖ್ಯವಾಗಿ ನಾವೇ ಕೈಗೊಳ್ಬೇಕು ಅಂದ್ರೆ ಹುಳು ಸಾಕಾಣಿಕೆ ಮನೆ ಆಗಿರ್ಬೋದು, ಹುಳು ಸಾಕಾಣಿಕೆ ಮನೆಯ ಪರಿಸರ ಆಗಿರ್ಬೋದು, ಹುಳು ಸಾಕಾಣಿಕೆ ಮನೆಯಲ್ಲಿ ಏನು ಬಳಸುವಂತ ಸಲಕರಣೆ ಆಗಿರ್ಬೋದು ಇವನ್ನ ಸೋಂಕು ಮುಕ್ತಗೊಳಿಸಬೇಕು. ಯಾಕಂದ್ರೆ ಇವಾಗ ಇಂದಿನ ಬೆಳೆಯಲ್ಲಿ ನಾವೇನಾದ್ರು ಸರಿಯಾಗಿ ಸೋಂಕು ನಿವಾರಣೆ ಕೈಗೊಂಡಿಲ್ಲ ಅಂದ್ರೆ ನಮ್ಗೆ ಆ ಬೆಳೆಯಲ್ಲಿ ರೋಗಗಳಿಂದ ಕೆಲವು ಒಂದು ರೇಷ್ಮೆ ಗೂಡಿನ ಇಳುವರಿಯಲ್ಲಿ ವ್ಯತ್ಯಾಸ ಕಂಡು ಬಂದಿದೆ. ಡಿಸ್ಇನ್ಫೆಕ್ಷನ್ ಸ್ಯಾನಿಟೈಸ್ ಬಳಸ್ದಂಗೆ. ಹೌದೌದು, ಆ ತರ. ಇವಾಗ ಕಳೆದ ಒಂದು 4-5 ವರ್ಷಗಳ ಹಿಂದೆ ನಾವೆಲ್ಲ ದೊಡ್ಡ ಒಂದು ಕರೋನಾ ಅಂತ ಒಂದು ಕೋವಿಡ್ ಬಂತ, ಕೋವಿಡ್ ರೋಗಕ್ಕೆ ತುತ್ತಾಗಿದ್ವಿ. ಅದು ಬಂದಿದ್ದು ಮುಖ್ಯವಾಗಿ ವೈರಸ್ ಇಂದ. ಅದೇ ರೀತಿ ಈ ರೇಷ್ಮೆ ಹುಳುಗಳು ಕೆಲವೊಂದು ರೋಗಗಳು ಬರ್ತವೆ. ಮುಖ್ಯವಾಗಿ ಈ ವೈರಸ್ ಇಂದ ಬರುವಂತಹ ರೋಗಗಳಂದ್ರೆ ಹಾಲು ತೊಂಡೆ, ಅದ್ರ ಜೊತೆ ಕೆಂಚು ಸಬ್ಬೆ ಅಂತ ರೋಗ. ಇದು ಸೇಮ್ ಇವಾಗ ನಮ್ಗೆ ಹೆಂಗೆ ಕೋವಿಡ್ ಬಂದಾಗ ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿ ಹರಡೋದು, ಅದೇ ರೀತಿ ಇಲ್ಲೂ ವಾತಾವರಣದಲ್ಲಿ ಆಗುವಂತ ವ್ಯತ್ಯಾಸಗಳಿಂದ. ಅಂದ್ರೆ ಇವಾಗ ಉಷ್ಣಾಂಶ ಮತ್ತು ಶೈತ್ಯಾಂಶದಲ್ಲಿ ವೈಪರೀತ್ಯ ಉಂಟಾದಾಗ ಇವಾಗ ಈ ಕೆಲವೊಂದು ರೋಗಗಳು ಇವಿದವಲ್ಲ, ಇವು ನಮ್ಗೆ ಪ್ರಮುಖವಾಗಿ ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಇದರ ಒಂದು ಈ ರೋಗದ ಹಾವಳಿನ ನಾವು ಕಾಣಬಹುದು. ಅಂದ್ರೆ ಇವಾಗ ಹಾಲ್ ತೊಂಡೆ ಅಂತ ನಾವ್ ಏನ್ ಹೇಳ್ತಿದೀವಿ, ಈ ರೋಗ ಆಗಿರ್ಬೋದು, ಕೆಂಪು ಸಪ್ಪೆ, ಇದು ಕೆಂಚು ಸಪ್ಪೆ, ಇವೆರಡೂ ಹೆಚ್ಚಾಗಿ ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಕಂಡು ಬರ್ತವೆ. ಅದೇ ರೀತಿ ನಮ್ಗೆ ಶಿಲೀಂಧ್ರದಿಂದ ಸುಣ್ಕಟ್ ರೋಗ ಅಂತ ಬರುತ್ತೆ. ಅದು ನಮ್ಗೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ವಿಶೇಷವಾಗಿ ಚಳಿಗಾಲದಲ್ಲಿ ನಮ್ಗೆ ಉಷ್ಣಾಂಶ 23% ಒಳಗಡೆ ಇದ್ದಾಗ, 23% ಕಡಿಮೆ ಉಷ್ಣಾಂಶ ಇದ್ದು ಶೈತ್ಯಾಂಶ 70% ಮೇಲಿದ್ದಾಗ ನಮ್ಗೆ ಈ ಶಿಲೀಂಧ್ರದಿಂದ ಬರುವಂತಹ ಬಿಳಿ ಸುಣ್ಕಟ್ ರೋಗ ಆಗಿರ್ಬೋದು, ಹಸು ಸುಣ್ಣ ರೋಗ ಆಗಿರ್ಬೋದು, ಆಮೇಲೆ ಆಸ್ಪರ್ಜಿಲ್ಲಸ್ ಅಂತ ಹೇಳಿ ಇದು ಚಾಕಿ ಹುಳುಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಈ ರೋಗ ನಮ್ಗೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಕಂಡು ಬರುತ್ತೆ. ಅದೇ ರೀತಿ ಮತ್ತೊಂದು ಬ್ಯಾಕ್ಟೀರಿಯಾದಿಂದ ನಮ್ಗೆ ಸಪ್ಪೆ ರೋಗ ಅಂತ ಬರುತ್ತೆ. ಇದು ವರ್ಷ ಪೂರ್ತಿ ಕಂಡು ಬಂದ್ರು ವಿಶೇಷವಾಗಿ ಈ ಬೇಸಿಗೆಯಿಂದ ಈ ಮಳೆಗಾಲ ಪ್ರಾರಂಭ ಆಗ್ಬೇಕಾದ್ರೆ ಒಣಹವೆ ಮುಂದುವರೆದ್ರೆ, ಅಂದ್ರೆ ಒಣಹವೆ ಅಂದ್ರೆ ನಮ್ಗೆ ಇವಾಗ ಮಳೆ ಬಂದು ನಿಂತು ಒಣಹವೆ ಮುಂದುವರೆದ್ ಬಿಡ್ತು ಅಂದ್ರೆ ಈ ಸಪ್ಪೆ ರೋಗ ಅನ್ನೋದು ಹೆಚ್ಚಾಗಿ ಕಂಡು ಬರುತ್ತೆ. ಈಗ ಇದ್ರ ಜೊತೆ ನಮ್ಗೆ ಈ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಪ್ರಮುಖವಾಗಿ ಅಂದ್ರೆ ಮುಂಚೆ ಫೆಬ್ರಿನ್ ರೋಗ ಅಂತ ಹೇಳಿ, ಗಂಟು ರೋಗ ಅಂತ ಹೇಳಿ, ಇವು ಹೆಚ್ಚಾಗಿ ನಮ್ಗೆ ಈ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಕಂಡುಬರುವಂತ ಒಂದು ಪ್ರಮುಖ ರೋಗಗಳು. ಈ ಒಂದು ರೋಗಗಳು ಏನು ಅಂದ್ರೆ ನಮ್ಗೆ ಶಿಲೀಂಧ್ರದಿಂದ ಆಗಿರ್ಬೋದು, ಬ್ಯಾಕ್ಟೀರಿಯಾದಿಂದ ಆಗಿರ್ಬೋದು, ವೈರಸ್ದಿಂದ ಆಗಿರ್ಬೋದು, ಪ್ರೋಟೋಜಾವದಿಂದ ಈ ಬರುವಂತ ಈ ರೋಗಾಣುಗಳನ್ನ ನಿಷ್ಕ್ರಿಯಗೊಳಿಸಬೇಕು. ಅಂದ್ರೆ ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ನಿಷ್ಕ್ರಿಯಗೊಳಿಸಿ ನಿಯಂತ್ರಿಸಿ ನಾವು ಹುಳು ಸಾಕಾಣಿಕೆ ಮಾಡೋದನ್ನ ಇಲ್ಲಿ ಸೋಂಕು ನಿವಾರಣೆ ಇಲ್ಲಿ ಒಂದು ಪ್ರಮುಖ ಆದ್ಯತೆ ಅಂತ ನಾವು ಹೇಳ್ಬೋದು. ಹಿಂಗಾಗಿ ನಾವು ಸೋಂಕು ನಿವಾರಣೆ ಕೈಗೊಳ್ಳೋದ್ರಿಂದ ಪ್ರಾರಂಭಿಕ ಹಂತದಲ್ಲೇನೆ ನಾವು, ಯಾಕಂದ್ರೆ ಇವಾಗ ರೋಗ ಬಂದ ನಂತರ ನಾವು ಅದನ್ನ ತಡೆಗಟ್ಟೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ರೋಗ ಬರೋದನ್ನೇ ಮುಂಜಾಗ್ರತಾ ಕ್ರಮವಾಗಿ ನಾವು ನಿಯಂತ್ರಣ ಮಾಡೋದ್ರಿಂದ ನಾವು ಇಲ್ಲಿ ಒಂದು ಗುಣಮಟ್ಟದ ಒಂದು ರೇಷ್ಮೆ ಒಂದು ಹುಳು ಸಾಕಾಣಿಕೆಯನ್ನ ಕೈಗೊಳ್ಳಬಹುದು. ಹುಳು ಸಾಕಾಣಿಕೆ ಜೊತೆಗೆ ನಮ್ಗೆ ಒಂದು ರೇಷ್ಮೆ ಗೂಡಿನ ಇಳುವರಿಯನ್ನು ನಾವಿಲ್ಲಿ ಪಡಿಬಹುದು. ಈಗ ವೈರಸ್ ರೋಗದಿಂದ ಕೆಲವು ರೋಗಗಳು ಹರಡ್ತವೆ, ಅವು ಯಾವ್ದು ಮತ್ತು ಅವುಗಳ ಲಕ್ಷಣ ಹೆಂಗಿರುತ್ತೆ ಡಾಕ್ಟರ್ ಶಶಿಧರ್ ಅವರೇ? ಇವಾಗ ವೈರಸ್ ಇಂದ ಅಂತ ಹೇಳ್ದಂಗೆ ಈಗ ತಾನೇ ಹೇಳ್ದಂಗೆ ವೈರಸ್ ಇಂದ ನಮ್ಗೆ ಮೊದಲನೇದಾಗಿ ನಮ್ಗೆ ಹಾಲ್ ತೊಂಡೆ ರೋಗ ಬರುತ್ತೆ. ಇದು NPV ಅಂತ, ನ್ಯೂಕ್ಲಿಯರ್ ಪಾಲಿಯೋಡ್ರೋಸಿಸ್ ವೈರಸ್ ಅಂತ ಒಂದು ರೋಗಗಳಿಂದ ಅಂದ್ರೆ ವೈರಸ್ ರೋಗದಿಂದ ಇದು ಹರಡುತ್ತೆ. ಅದರ ಲಕ್ಷಣ ನಾವು ಇಲ್ಲಿ ಗಮನಿಸಬೇಕು ಅಂದ್ರೆ ಇಲ್ಲಿ ಇಂಟರ್ ಸೆಗ್ಮೆಂಟಲ್ ಸ್ವೆಲ್ಲಿಂಗ್ ಅಂತ ನಾವು ಹೇಳ್ತೀವಿ. ಮುಖ್ಯವಾಗಿ ಅಂದ್ರೆ ಪ್ರಾರಂಭದಲ್ಲಿ ಹುಳು ಚೆನ್ನಾಗಿ ಇರುತ್ತೆ, ಅದು ಬೆಳೀತಾನು ಚೆನ್ನಾಗಿ ನೋಡೋದಕ್ಕೆ ಚೆನ್ನಾಗಿ ಕಂಡು ಬರುತ್ತೆ. ಆದ್ರೆ ಒಳಗಡೆ ಅದು ರಕ್ತ ಅಂತ ನಾವು ರೇಷ್ಮೆ ಹುಳಿನ ರಕ್ತ ಏನಂತ ಹೇಳ್ತೀವಿ ಅದು ಹಾಲ್ ತುಂಬಿಕೊಂಡಿರುತ್ತೆ, ಅದು ಹಾಲ್ ತೊಂಡೆ ಅನ್ನಂಗೆ. ಅಂದ್ರೆ ಇಂಟರ್ ಸೆಗ್ಮೆಂಟಲ್ ಸ್ವೆಲ್ಲಿಂಗ್ ಅಂದ್ರೆ ಎರಡು ಒಂದು ಸೆಗ್ಮೆಂಟ್ಸ್ ಅಂತ ಏನಿರುತ್ತಲ್ಲ ಅದು ಬಲ್ಜಾಗಿ ಅಂದ್ರೆ ಊದ್ಕೊಂಡು ನಮ್ಗೆ ನಾವೇನಾದ್ರೂ ಅದನ್ನ ಉಗುರು ಮುಖಾಂತರ ಇಲ್ಲ ಕಡ್ಡಿ ಮುಖಾಂತರ ಟಚ್ ಮಾಡಿದ್ರೆ ಅದು ಒಡೆದೋಗಿ ಹಾಲು ಹಾಲ್ ಅಂದ್ರೆ ಅಲ್ಲಿ ರೋಗಾಣುಗಳು ವೃದ್ಧಿ ಆಗಿರ್ತವೆ ವೈರಸ್. ಅಂತ ಒಂದು ರೋಗಾಣುಗಳು ಸೋಂಕಿತ ಸೊಪ್ಪು ಏನಾದ್ರೂ ಬೇರೆ ರೇಷ್ಮೆ ಹುಳುಗಳು ತಿಂದಾಗ ಅದು ಇಮಿಡಿಯೇಟ್ ಸ್ಪ್ರೆಡ್ ಆಗುತ್ತೆ, ಹುಳುಗಳಿಗೆ ಹೋಗ್ಬಿಡುತ್ತೆ, ಹುಳುಕ್ ಹೋಗುತ್ತೆ. ಅಂದ್ರೆ ಒಂದು ಹಾಲು ತೊಂಡೆ ಅಂದ್ರೆ ರೋಗ ಕುಡಿದಿರುವಂತ ಒಂದು ಹುಳ 20 ಹುಳುಗಳಿಗೆ 20 ಅಂದ್ರೆ ಆರೋಗ್ಯವಂತ ಹುಳುಗಳಲ್ಲಿ ಬಿಟ್ಟಾಗ ನಮ್ಗೆ 5-6 ದಿನದಲ್ಲಿ ಎಲ್ಲ ರೋಗ ತುತ್ತಾಗ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಗ ಆ ರೀತಿಯಾಗಿ ನಾವು ಈ NPV ಅಂತ ಏನ್ ಕರಿತೀವಲ್ಲ, ನ್ಯೂಕ್ಲಿಯರ್ ಪಾಲಿಯೋಡ್ರೋಸಿಸ್ ವೈರಸ್, ಈಗ ಇದರ ನಿರ್ವಹಣೆಗೆ ವಿಶೇಷವಾಗಿ ನಾವು ಏನ್ ಮಾಡ್ಬೇಕು ಅಂದ್ರೆ ಇಂದಿನ ಬೆಳೆಯಲ್ಲಿ ನಮ್ಗೆ ಈ ಹಾಲು ತೊಂಡೆಯಿಂದ ಏನಾದ್ರೂ ನಮಗೆ ಬೆಳೆ ನಷ್ಟ ಆಗಿರ್ತದೆ, ಈ ಬಾರಿಯ ಒಂದು ಹುಳು ಸಾಕಾಣಿಕೆ ಸಮಯದಲ್ಲಿ ಸೋಂಕು ನಿವಾರಣೆ ಕಡ್ಡಾಯವಾಗಿ ಮಾಡಲೇಬೇಕು. ಅದರಲ್ಲಿ ವಿಶೇಷವಾಗಿ ಎರಡು ಹಂತದ ಸೋಂಕು ನಿವಾರಣೆ ರೈತರುಗಳು ಮಾಡ್ತಾರೆ. ಅಂದ್ರೆ ಇವಾಗ ಬೆಳೆ ಮುಗಿದ ನಂತರ ಬೆಳೆ ಮಾರ್ಕೆಟ್ ಹೋಗಿ ಬರ್ತಿದ್ದಂಗೆ ಬೆಳೆ ಅಂದ್ರೆ ಬೆಳೆ ಆಗಿರುತ್ತೆ, ಅಂತ ಸಮಯದಲ್ಲಿ ನಾವು ಮೊದಲೇ ಸೋಂಕು ನಿವಾರಣೆ ಕೈಗೊಳ್ಬೇಕು. ಈ ಕೈಗೊಳ್ಬೇಕಾದ್ರೆ ಅಂದ್ರೆ ಹುಳು ಹಾಸಿಗೆ ಕಸ ಹುಳು ಸಾಕಾಣಿಕೆ ಮಲೆನೇ ಇರಬೇಕಾದ್ರೆ ಒಂದು ಸೋಂಕು ನಿವಾರಕನ ಬಳಸಬೇಕು. ಇಲ್ಲಿ ಸಾಮಾನ್ಯವಾಗಿ ನಾವು ರೇಷ್ಮೆ ಹುಳುಗಳಿಗೆ ಬಳಸುವಂತ ಸೋಂಕು ನಿವಾರಕಗಳು ಅಂದ್ರೆ ಹುಳು ಸಾಕಾಣಿಕೆ ಮನೆಯ ಸೋಂಕು ನಿವಾರಕಗಳು ಅಂದ್ರೆ ಮೊದಲನೇದಾಗಿ ನಾವು ಬ್ಲೀಚಿಂಗ್ ಪೌಡರ್ ಇಲ್ಲಿ ಬಳಸ್ತಾ ಇದೀವಿ. 2% ಬ್ಲೀಚಿಂಗ್ ಪೌಡರ್ ದ್ರಾವಣ ನಾವು ಬಳಸಬೇಕು. ಅದೇ ರೀತಿ ಸ್ಯಾನಿಟೆಕ್ 2.5% ಸ್ಯಾನಿಟೆಕ್, ಇದು ಇವೆಲ್ಲ ಕ್ಲೋರಿನ್ ಬೇಸಿಡ್ ಒಂದು ಡಿಸ್ಇನ್ಫೆಕ್ಟೆಂಟ್ಸ್, ಅದನ್ನು ಬಳಸಬೇಕಾಗುತ್ತೆ. 0.05% ಅಸ್ತ್ರ ಅಂತ ಸೋಂಕು ನಿವಾರಕನ ನಾವು ಇಲ್ಲಿ ಬಳಸಬೇಕಾಗುತ್ತೆ. 0.2% ಸಿರಿಫಿಟ್ ಅಂತ, ಇದ್ರ ಜೊತೆ ಸುಣ್ಣದ ತಿಳಿ ನೀರು 0.3% ಸುಣ್ಣದ ತಿಳಿನೀರು ಅದು ಬಳಸಬಹುದು. ಇವು ಬಳಸಬಹುದು. ಸುಣ್ಣದ ತಿಳಿನೀರು ಈ ವೈರಸ್ ರೋಗಾಣುಗಳನ್ನ ನಿಲ್ಲಿಸುವಲ್ಲಿ ಪರಿಣಾಮಕಾರಿ ಹೆಚ್ಚು. ಹಂಗಾಗಿ ಇಲ್ಲೇನಂದ್ರೆ ನಾವು ಮಾರ್ಕೆಟ್ ಹೋಗಿ ಬರ್ತಿದ್ದಂಗೆ ಉಳ್ಳಿ ಸಾಕಾಣಿಕೆ ಮನೆ ನಾವು ಪ್ರಥಮವಾಗಿ ನಾವು ಸೋಂಕು ನಿವಾರಣೆ ಕೈಗೊಳ್ಬೇಕು. ಈಗ ತಿಳಿಸ್ದಂಗೆ ಇಷ್ಟು ಸೋಂಕು ನಿವಾರಕಗಳಲ್ಲಿ ಯಾವ್ದಾದ್ರು ಒಂದು ಸೋಂಕು ನಿವಾರಕ, ಇವಾಗ ಬ್ಲೀಚಿಂಗ್ ಪೌಡರ್ ಆಗಿರ್ಬೋದು, ಇಲ್ಲ ಅಸ್ತ್ರ ಆಗಿರ್ಬೋದು, ಇಲ್ಲ ಸ್ಯಾನಿಟೆಕ್, ಇದು ಯಾವ್ದಾದ್ರು ಒಂದು ಸೋಂಕು ನಿವಾರಕಗಳನ್ನ ಏನು ಶಿಫಾರಸು ಮಾಡಿರ್ತಾರಲ್ಲ ಆ ಶಿಫಾರಸು ಪ್ರಮಾಣದಲ್ಲಿ ನಾವು ಉಳು ಸಾಕಾಣಿಕೆ ಮನೆಯ ಸೋಂಕು ನಿವಾರಣೆ ಕೈಗೊಳ್ಬೇಕು. ಇಲ್ಲಿ ಶೇಕಡ 2 ಬ್ಲೀಚಿಂಗ್ ಪೌಡರ್ ದ್ರಾವಣದ ಸೋಂಕು ನಿವಾರಣೆ ಅದನ್ನ ಯಾವ ರೀತಿ ನಾವು ತಯಾರು ಮಾಡ್ಕೋಬೇಕು ಅಂದ್ರೆ 2 kg ಬ್ಲೀಚಿಂಗ್ ಪೌಡರ್ನ ನಾವು 100 liter ನೀರಲ್ಲಿ ಮಿಶ್ರಣ ಮಾಡಬೇಕು. ಇದ್ರ ಜೊತೆ ಶೇಕಡ 0.3 ಒಂದು ನಾವು ಏನು ಸುಣ್ಣದ ತಿಳಿನೀರು ಅಂದ್ರೆ 100 liter 2 kg ನಾವು ಇದು ಬ್ಲೀಚಿಂಗ್ ಪೌಡರ್ ಮಿಶ್ರಣ ಮಾಡಿ ಪ್ಲಸ್ ಅದ್ರ ಜೊತೆ ನಾವು 300 ml ಅಷ್ಟು ನಾವು ಈ ಸುಣ್ಣದ ತಿಳಿರನ್ನ ಮಿಶ್ರಣ ಮಾಡಿ ಇದನ್ನ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಈ ರೀತಿ ಮೊದಲೇ ಒಂದು ಸೋಂಕು ನಿವಾರಣೆ ಕೈಗೊಳ್ಬೇಕು. ಇದ್ರ ಜೊತೆ ವಿಶೇಷವಾಗಿ ಹುಳು ಇನ್ನು 5 ದಿನಕ್ಕೆ ಬರ್ತಾ ಇದೆ ಅನ್ಬೇಕಾದ್ರೆ ನಾವು ಈ ಹುಳು ಸಾಕಾಣಿಕೆ ಮನೆ ಆಗಿರ್ಬೋದು ಸಲಕರಣೆಗಳನ್ನ ನೀರಿನ ಮುಖಾಂತರ ಒಂದು ಬಾರಿ ಸೋಂಕು ಅಂದ್ರೆ ಕ್ಲೀನ್ ಮಾಡಬೇಕಾಗುತ್ತೆ. ನಂತರ ಈ ಸುಣ್ಣದ ತಿಳಿನೀರು ಅಂತ ವಿಶೇಷವಾಗಿ ಹೇಳ್ತಿದೀವಲ್ಲ, ಈ ಹಾಲು ತೊಂಡೆ ಬಂದಿರುವಂತ ಹಿಂದಿನ ಬೆಳೆ ಹಾಲು ತೊಂಡೆ ಬಂದು ಹುಳು ಏನಾದ್ರು ನಮ್ಗೆ ಇಳುವರಿಯಲ್ಲಿ ಕಮ್ಮಿ ಆಗಿರುತ್ತೆ ಅಂದ್ರೆ ಅದ್ರ ರೋಗಾಣುಗಳು ಹುಳು ಸಾಕಾಣಿಕೆ ಮನೆಯಲ್ಲಿ ಇರೋದ್ರಿಂದ ನಾವು ಸುಣ್ಣದ ತಿಳಿ ನೀರಿನ ಒಂದು ಸೋಂಕು ನಿವಾರಣೆ ಕಡ್ಡಾಯವಾಗಿ ಹುಳು ಇಂದ 4 ದಿನಕ್ಕೆ ಬರ್ತಾ ಇದೆ ಅನ್ಬೇಕಾದ್ರೆ 100 liter ನೀರಿಗೆ 300 g ಶುದ್ಧ ಸುಣ್ಣದ ಪುಡಿ ಅದನ್ನ ಕ್ಲೀನ್ ಆಗಿ ಮಿಶ್ರಣ ಮಾಡಿ ಆ ತಿಳಿ ನೀರನ್ನ ನಾವು ಹುಳು ಸಾಕಾಣಿಕೆ ಮನೆಗೆ ಹೊಡಿಬೇಕಾಗುತ್ತೆ. ಇದ್ರ ನಂತರ ಇನ್ನ 2 ದಿನಕ್ಕೆ ಹುಳು ಬರ್ತಾ ಇರ್ಬೇಕಾದ್ರೆ ನಾವು ಈ ಸ್ಯಾನಿಟೆಕ್ ಆಗಿರ್ಬೋದು ಆಗಿರ್ಬೋದು ಹೌದು ಆ ಒಂದು ಸೋಂಕು ನಿವಾರಕಗಳನ್ನ ನಾವು ಏನ್ ಶಿಫಾರಸು ಅದ್ರ ಮೇಲೆ ಶಿಫಾರಸು ಮಾಡಿರ್ತಾರೆ. ಇವಾಗ ಅಸ್ತ್ರ ಅಂದ್ರೆ ಅದು ಒಂದು ಪ್ರೋಟೀನ್ ಬೇಸ್ಡ್ ಒಂದು ಸೋಂಕು ನಿವಾರಕ, ಅದು 50 g ಪ್ಯಾಕೆಟ್ ಇರುತ್ತೆ. ಆ 50 g ಅಸ್ತ್ರ ಪೌಡರ್ನ ನಾವು 100 liter ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಅದನ್ನ 2 ಗಂಟೆ ಬಿಡಬೇಕಾಗುತ್ತೆ. 2 ಗಂಟೆ ನಾವು ಅದನ್ನ ಕರಗಂಗೆ ಬಿಟ್ಬಿಟ್ಟು ಆಮೇಲೆ ಅದನ್ನ ನಾವು ಹುಳು ಸಾಕಾಣಿಕೆ ಮನೆಗೆ ಬಳಸ್ಬೋದು. ಅದೇ ಸ್ಯಾನಿಟೇಕ್ ಆದ್ರೆ 97 liter 97.5 ಅಂದ್ರೆ 97.50 liter ನೀರಿಗೆ ನಾವು 2.5 liter ಸ್ಯಾನಿಟೇಕ್ ಬಳಸಬೇಕು. ಈ ಸ್ಯಾನಿಟೇಕ್ ಜೊತೆ ನಮ್ಗೆ 500 g ಆಕ್ಟಿವೇಟ್ ಆಯಿಲ್ ಅಂತ ಕೊಡ್ತಾರೆ ಅವರು, 500 g ಆಕ್ಟಿವೇಟ್ ಆಯಿಲ್ ಅದನ್ನು ಮಿಶ್ರಣ ಮಾಡಿ ಅದ್ರ ಜೊತೆ ನಾವು 500 g ಈ ಸುಣ್ಣ ಅಂದ್ರೆ ಸುಣ್ಣದ ಪುಡಿ ಇರುತ್ತಲ್ಲ ಅದು ತಿಳಿನೀರನ್ನ ಮಿಕ್ಸ್ ಮಾಡಿ ನಾವು ಒಂದು ಸೋಂಕು ನಿವಾರಣೆನ ಕಡ್ಡಾಯವಾಗಿ ಕೈಗೊಳ್ಬೇಕಾಗುತ್ತೆ. ಈ ರೀತಿಯಾಗಿ 3 ಹಂತದ ಸೋಂಕು ನಿವಾರಣೆ ನಾವು ಉಳು ಸಾಕಾಣಿಕ ಮನೆಯಲ್ಲಿ ಕೈಗೊಂಡಾಗ ನಮ್ಗೆ ಈ ಹಾಲ್ ತೊಂಡೆ ಅಂತ ಏನ್ ಹೇಳ್ತಿದೀವಲ್ಲ ಹಾಲ್ ತೊಂಡೆ ಆಗಿರ್ಬೋದು, ಈ ಸಪ್ಪೆ ರೋಗ ಫ್ಲಾಚರಿ ಅಂತ ಕರಿತೀವಿ ಹೌದು ಈ ವೈರಸ್ ಇಂದ ಬರೋದು, ಇಂಥ ಒಂದು ರೋಗಗಳನ್ನ ನಾವು ಪ್ರಾರಂಭದಲ್ಲೇನೆ ನಿಯಂತ್ರಿಸಿ ನಾವು ಉಳು ಸಾಕಾಣಿಕೆನ ಯಶಸ್ವಿಯಾಗಿ ಕೈಗೊಳ್ಬಹುದು. ಇನ್ನೊಂದು ಡಾಕ್ಟರ್ ಶಶಿಧರ್ ಅವರೇ, ಈ ರೆಂಬೆ ಮಾದರಿ ಮನೆ ಅಥವಾ ತಟ್ಟೆ ಮಾದರಿ ಮನೆಗೆ ಬೆಳೆಸಬೇಕಾದಂತ ಸೋಂಕು ನಿವಾರಕಗಳ ಪ್ರಮಾಣದ ಬಗ್ಗೆ ಹೇಳಿ. ಇವಾಗ ರೆಂಬೆ ಮಾದರಿ ಮನೆ ಮುಂಚೆ ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ರೇಷ್ಮೆ ಬೆಳೆಗಾರರು ತಟ್ಟೆ ಪದ್ಧತಿಯಲ್ಲಿ ಮಾಡ್ತಾ ಇದ್ರು. ಈ ರೆಂಬೆ ಪದ್ಧತಿ ಉಳು ಸಾಕಾಣಿಕೆ ಯಾವಾಗ ಪ್ರಚಲಿತಕ್ಕೆ ಬಂತು ಅವಾಗಿಂದ ರೆಂಬೆ ಪದ್ಧತಿ ಉಳು ಸಾಕಾಣಿಕೆ ಕೈಗೊಳ್ತಾ ಇದ್ದಾರೆ. ಇವಾಗ ರೆಂಬೆ ಪದ್ಧತಿ ಉಳು ಸಾಕಾಣಿಕೆ ಮನೆ ಅಂದ್ರೆ ಇವಾಗ ಸಾಮಾನ್ಯವಾಗಿ ನಮ್ಗೆ ಉಳು ಸಾಕಾಣಿಕೆ ಮನೆ ಉದ್ದ ಒಳಾಯ, ಇವಾಗ ಒಳಾಯ ಉದ್ದ 50 ಅಡಿ ಹಗಲ 20 ಅಡಿ ಎತ್ತರ 12 ಅಡಿ ಈ ರೀತಿಯ ಒಂದು ಉಳು ಸಾಕಾಣಿಕೆ ಮನೆಗೆ ನಮ್ಗೆ ಇದು 1000 ಚದರಡಿ ಬರುತ್ತೆ. ಅಂದ್ರೆ ಉದ್ದ 50 ಅಡಿ ಹಗಲ 20 ಅಡಿ ಎತ್ತರ 12 ಅಡಿ ಈ ರೀತಿ ಇರುವಂತ ಒಂದು ಆಯಾ 1000 ಚದರಡಿ ಬರುತ್ತೆ. ಈ 1000 ಚದರಡಿ ಉಳು ಸಾಕಾಣಿಕೆ ಮನೆಗೆ ನಮ್ದು ಸೋಂಕು ನಿವಾರಕಗಳು ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದು. ಇವಾಗ 1 ಚದರ ಅಡಿಗೆ 1 ಚದರ ಅಡಿಗೆ ಸಾಮಾನ್ಯವಾಗಿ ರೆಕಮೆಂಡ್ ಮಾಡೋ ಅಂದ್ರೆ ಶಿಫಾರಸು ಮಾಡುವಂತ ಒಂದು ಸೋಂಕು ನಿವಾರಕ ದ್ರಾವಣ 185 ml 185 ml 1 ಚದರ ಅಡಿಗೆ ಆದ್ರೆ 1000 ಚದರಡಿಗೆ ನಮ್ಗೆ ಅಲ್ಲಿ 185 ಲೀಟರ್ ದ್ರಾವಣ ಬೇಕಾಗುತ್ತೆ. 185 ಲೀಟರ್ ದ್ರಾವಣ ಪ್ಲಸ್ ಉಳು ಸಾಕಾಣಿಕೆ ಮನೆಯ ವರಾಂಡ ಅದಕ್ಕೆ ಒಂದು 10% ಅಂತ ನಾವು ಲೆಕ್ಕ ಹಾಕೊಂಡಾಗ ಅದು 18.5 liter ಎಕ್ಸ್ಟ್ರಾ ಬೇಕಾಗುತ್ತೆ. ಒಟ್ಟು ರೆಂಬೆ ಪದ್ಧತಿ ಮಾದರಿಯ ಉಳು ಸಾಕಾಣಿಕೆ ಮನೆಗೆ ನಮ್ಗೆ 204 liter ದ್ರಾವಣ ಬೇಕಾಗುತ್ತೆ. ಇದನ್ನ ನಾವು ಯಾವ ರೀತಿ ಬಳಸಬೇಕು ಅಂದ್ರೆ ಪವರ್ ಸ್ಪ್ರೇಯರ್ 1.5 HP ಇಲ್ಲ 3 HP ಈ ಪವರ್ ಸ್ಪ್ರೇಯರ್ ಗಳನ್ನ ಬಳಸ್ಕೊಂಡು ನಾವು ಉಳು ಸಾಕಾಣಿಕೆ ಕೈಗೊಳ್ಬೇಕು. ಯಾಕಂದ್ರೆ ಉಳು ಸಾಕಾಣಿಕೆ ಮನೆಯಲ್ಲಿ 2 ಸೈಡ್ ಅಂದ್ರೆ 2 ಕಡೆ ನಮ್ಗೆ ಈ ರೆಂಬೆ ಪದ್ಧತಿ ಅಳವಡಿಸಿರ್ತೀವಿ. ಒಂದು ರೆಂಬೆ ಪದ್ಧತಿಯಲ್ಲಿ ಕನಿಷ್ಠ ಅಂದ್ರೂ ನಮ್ಗೆ 3-4 ಅಂತ ಟೈರ್ಸ್ ಅಂತ ಕರಿತೀವಿ, ಅಂದ್ರೆ 4 ಬೆಡ್ಗಳನ್ನ ಹಾಕಿ ಮಾಡಿರ್ತೀವಿ. ಇವಾಗ ಮೇಲ ಹಂತದಲ್ಲಿ ಏನಾದ್ರು ಈ ಹಾಲು ತೊಂಡೆ ಒಂದು ಹುಳು, ಈ ಹಾಲು ತೊಂಡೆ ಬಂದಂತ ಹುಳು ಏನ್ ಮಾಡುತ್ತೆ ಅಂದ್ರೆ ಅದು ಒಂದೇ ಕಡೆ ಇರಲ್ಲ, ಆ ರೋಗ ಲಕ್ಷಣ ಇನ್ನು ಅಂದ್ರೆ ಒಂದು ಹಾಲು ತುಂಬಿಕೊಂಡಿರುತ್ತೆ, ಎರಡನೇದು ಅದು ಹರಿದಾಡ್ತಾ ಇರುತ್ತೆ, ಬೆಡ್ ಮೇಲೆ ಹರಿದಾಡ್ತಾ ಇರುತ್ತೆ, ಹರಿದಾಡಿ ಯಾವ್ದೋ ಒಂದು ಭಾಗದಲ್ಲಿ ಹೋಗಿ ತಲೆ ಕೆಳಕಾಗಿ ಸತ್ತೋಗ್ಬಿಟ್ಟಿರುತ್ತೆ ಅಂಟ್ಕೊಂಡು. ಇದು ಹಾಲು ತೊಂಡೆ ಒಂದು ರೋಗದ ಲಕ್ಷಣ. ಹಂಗಾಗಿ ನಾವು ನಾವು ಈ ಪವರ್ ಸ್ಪೇರ್ ಮುಖಾಂತರ ಈ ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿರುವಂತಹ ಸಲಕರಣೆ ಆಗಿರ್ಬೋದು, ಈ ಬೆಡ್ ಸಿಸ್ಟಮ್ ಏನು ಅಳವಡಿಸಿರ್ತೀವಲ್ಲ ನಾಲ್ಕಂತದ್ದು ಟೈರ್ ಸೋಂಕನ ಕಿತ್ತು ಹಾಕಿ ಪವರ್ ಸ್ಪ್ರೇ ಮುಖಾಂತರ ಫೋರ್ಸ್ ಆಗಿ ನಾವು ಎಲ್ಲಾ ಭಾಗದಲ್ಲೂ ಸೋಂಕು ಅಂದ್ರೆ ದ್ರಾವಣ ಹೋಗ್ಬೇಕು. ಅಂದ್ರೆ ಇವಾಗ ಹುಳು ಸಾಕಾಣಿಕೆ ಮನೆ ಗೋಡೆಗೆ ಸಿಂಪಡಣೆ ಮಾಡಿದ್ವಿ ಅಂದ್ರೆ ಮೇಲಿಂದ ಕೆಳಗನ ಅದು ನಾವು ಇವಾಗ ನಾವು ಸ್ನಾನ ಮಾಡ್ದಂಗೆ ಅದೇ ರೀತಿ ಮನೆಗೂ ಸ್ನಾನ ಮಾಡಿಸ್ದಂಗೆ ಕ್ಲೀನ್ ಆಗಿ ನಾವು ಸಿಂಪಡಣೆ ಮಾಡಿದಾಗ ನಮ್ಗೆ ಯಾವುದೇ ಒಂದು ಮೂಲೆಯಲ್ಲಿ ಸೋಂಕಿದ್ರು ಅದು ನೇರವಾಗಿ ಪವರ್ ಸ್ಪ್ರೇ ಮುಖಾಂತರ ದ್ರಾವಣ ಬಿದ್ದಾಗ ಹೌದು ಅದನ್ನ ನಾವು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು. ಇದು ರಂಬೆ ಮಾದರಿಯ ಪದ್ಧತಿ ಮನೆಗೆ ಬೇಕಾಗಿರುವಂತ ಸೋಂಕು ನಿವಾರಣ ಒಂದು ಪ್ರಮಾಣ. ಅದೇ ತಟ್ಟೆ ಪದ್ಧತಿ ಇಲ್ಲ ಅಂದ್ರೆ ನಾವಿಲ್ಲಿ ಹೆಚ್ಚಿನ ಅಂದ್ರೆ ಇದ್ರ ಜೊತೆ ಅಂದ್ರೆ 1000 ಚದರಡಿ 185 ಲೀಟರ್ ನೀರ್ ಬೇಕಾಗ ಅಂದ್ರೆ ದ್ರಾವಣ ಬೇಕಾಗುತ್ತೆ ಪ್ಲಸ್ ವರಾಂಡಕ್ಕೆ 10% ಅಂದ್ರೆ 18.5 ಲೀಟರ್ ಹೆಚ್ಚಿಗೆ ಅಂದ್ರೆ 204 ಲೀಟರ್ ಆಯ್ತು. ಇದ್ರ ಜೊತೆ ನಮ್ಗೆ 25% ಈ ಸಲಕರಣೆ, ಯಾಕಂದ್ರೆ ತಟ್ಟೆಗಳು ಅಂದ್ರೆ ತಟ್ಟೆ ಜೋಡಿಸಿರ್ತೀವಿ ಹುಳು ಸಾಕಾಣಿಕೆ ಮನೆಯಲ್ಲಿ, ಅದಕ್ಕೆ 25% ಅಂತ ಹಾಕೊಂಡ್ರೆ ನಮ್ಗೆ ಇಲ್ಲಿ 46.5 ಲೀಟರ್ ಹೆಚ್ಚಿನ ದ್ರಾವಣ. ಅಂದ್ರೆ ತಟ್ಟೆ ಮಾದರಿಯ ಒಂದು ರೇಷ್ಮೆ ಹುಳು ಸಾಕಾಣಿಕೆ ಮನೆಗೆ ನಮ್ಗೆ ಬೇಕಾಗಿರುವಂತ ದ್ರಾವಣ 250 ಲೀಟರ್, ರಂಬೆ ಪದ್ಧತಿ ಇಲ್ಲಾದ್ರೆ 204 ಲೀಟರ್ ಸಾಕು ನಮ್ಗೆ. ತಟ್ಟೆ ಪದ್ಧತಿಯ ಹುಳು ಒಂದು ಹುಳು ಸಾಕಾಣಿಕೆ ಮನೆಯಲ್ಲಿ ನಾವು ದ್ರಾವಣ ಅಂದ್ರೆ 250 ಲೀಟರ್ ನಮ್ಗೆ ದ್ರಾವಣ ಬೇಕಾಗುತ್ತೆ. ಈ ರೀತಿಯಾಗಿ ಅಂದ್ರೆ ನಾವು ಈ ಪ್ರಮಾಣದಲ್ಲೇನೆ ಹುಳು ಸಾಕಾಣಿಕೆ ಮನೆಗೆ ಸಿಂಪಡಣೆ ಮಾಡಬೇಕು. ಅಂದ್ರೆ ದೊಡ್ಡ ಮನೆ ಅಂದ್ರೆ ಒಳಾಯ ಬಂದು 50 ಅಡಿ ಆಮೇಲೆ 50 ಅಡಿ ಉದ್ದ 20 ಅಡಿ ಅಗ್ಲ 12 ಅಡಿ ಎತ್ತರದ ಒಂದು ಹುಳು ಸಾಕಾಣಿಕೆ ಮನೆ ಅಂದ್ರೆ 1000 ಚದರಡಿ ಹುಳು ಸಾಕಾಣಿಕೆ ಮನೆಗೆ ಈ ಪ್ರಮಾಣದಲ್ಲಿ ದ್ರಾವಣ ನಾವು ಕಡ್ಡಾಯವಾಗಿ ಸಿಂಪಡಣೆ ಮಾಡಬೇಕು. ರೈತರು ಏನ್ ಮಾಡ್ತಾರೆ ಅಂದ್ರೆ ಡ್ರಮ್ ಲೆಕ್ಕಕ್ಕೆ ಇವಾಗ 100 ಲೀಟರ್ ಡ್ರಮ್ ಇಲ್ಲ 150 ಲೀಟರ್ ಡ್ರಮ್ಗೆ ಅಂದ್ರೆ ಇವಾಗ ಶಿಫಾರಸು ನಾವು ಈ ಪ್ರಮಾಣದಲ್ಲಿ ಇವಾಗ ಹಿಂದೆ ಹೇಳ್ದಂಗೆ ಬ್ಲೀಚಿಂಗ್ ಪೌಡರ್ 2% ಬ್ಲೀಚಿಂಗ್ ಪೌಡರ್ ಅಂದ್ರೆ 100 ಲೀಟರ್ಗೆ ನಮ್ಗೆ 8 ಕೆಜಿ ಬೇಕಾಗುತ್ತೆ. ಅದೇ ಇಲ್ಲಿ ಇವಾಗ ನಾವು 204 ಲೀಟರ್ ದ್ರಾವಣ ರೆಡಿ ಮಾಡ್ಬೇಕು ಅಂದ್ರೆ ಇಲ್ಲಿ ನಮ್ಗೆ ಕನಿಷ್ಠ ಅಂದ್ರೂ 4 ಕೆಜಿ 100 ಗ್ರಾಮ್ ಅಷ್ಟು ಬ್ಲೀಚಿಂಗ್ ಪೌಡರ್ ಬೇಕು. ರೈತರು ಏನ್ ಮಾಡ್ತಾರೆ ಅಲ್ಲಿ 2 ಕೆಜಿನೇ ಹಾಕ್ತಾರೆ. ಅಂದ್ರೆ ಅವ್ರಿಗೆ ಎಷ್ಟು ಪ್ರಮಾಣದಲ್ಲಿ ಇದು ಫಸ್ಟ್ ತಿಳ್ಕೊಬೇಕು, ತಿಳ್ಕೊಂಡು ಅದ್ ಬಳಕೆ ಮಾಡ್ಬೇಕು. ಹಂಗಾಗಿ ಇವಾಗ ನಮ್ಗೆ 204 ಲೀಟರ್ ದ್ರಾವಣ ಬೇಕು ಅಂದ್ರೆ ಬ್ಲೀಚಿಂಗ್ ಪೌಡರ್ ಆದ್ರೆ ನಮ್ಗೆ 4 ಕೆಜಿ 100 ಗ್ರಾಮ್ ಅಷ್ಟು ಬ್ಲೀಚಿಂಗ್ ಪೌಡರ್ ಬೇಕಾಗುತ್ತೆ. ಆಮೇಲೆ 100 ಲೀಟರ್ಗೆ ನಮ್ಗೆ 300 ಗ್ರಾಮ್ ಸುಣ್ಣ ಬೇಕಷ್ಟೇ, ಸುಟ್ಟು ಸುಣ್ಣ. ಹೌದು, ಅದೇ ಇಲ್ಲಿ 204 ಲೀಟರ್ಗಾದ್ರೆ ನಮ್ಗೆ ಹತ್ತತ್ರ ನಮ್ಗೆ 600 ರಿಂದ 610 ಗ್ರಾಮ್ ಅಷ್ಟು ಸುಣ್ಣ ಬೇಕಾಗುತ್ತೆ. ಈ ರೀತಿಯಾಗಿ ನಾವು ಯಾವುದೇ ಒಂದು ಸೋಂಕು ನಿವಾರಕ ಅದ್ರ ಮೇಲೆ ಏನ್ ಶಿಫಾರಸ್ ಮಾಡಿರ್ತಾರೆ ಆ ಪ್ರಮಾಣದಲ್ಲಿ ಈ ಪ್ರಮಾಣಕ್ಕೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಮಾಡ್ಕೊಂಡು ಹುಳು ಸಾಕಾಣಿಕೆ ಮನೆಗೆ ನಾವು ಸಿಂಪಡಣೆ ಮಾಡಿದಾಗ ಅಲ್ಲಿ ಇರುವಂತ ರೋಗಾಣುಗಳು ಇವಾಗ ವೈರಸ್ ಇಂದ ಬಂದಿರೋ ರೋಗಾಣು ಆಗಿರ್ಬೋದು, ಶಿಲೀಂಧ್ರದಿಂದ ಬಂದಿರೋ ರೋಗಾಣುಗಳಾಗಿರ್ಬೋದು, ಇವನ್ನ ನಾವು ಪರಿಣಾಮಕಾರಿಯಾಗಿ ಅಲ್ಲಿ ಒಂದು ನಿಷ್ಕ್ರಿಯಗೊಳಿಸಿ ಅಂದ್ರೆ ರೇಷ್ಮೆ ಹುಳುಗಳಿಗೆ ಬೇಕಾದಂತ ಒಂದು ವಾತಾವರಣನ ರೋಗ ಮುಕ್ತ ವಾತಾವರಣ ನಾವು ಕಲ್ಪಿಸಬಹುದು, ನಿರ್ಮಿಸಬಹುದು. ಈ ಮೂಲಕ ನೀವು ಆರೋಗ್ಯ ಭರಿತವಾದ ರೇಷ್ಮೆ ಹುಳುಗಳಿಗೆ ಸಾಕಾಣಿಕೆ ಹೋಗಬಹುದು, ಸೂಕ್ತ ವಾತಾವರಣ. ಇದ್ರ ಜೊತೆ ನಾವು ಉಷ್ಣಾಂಶ ಶೈತ್ಯಾಂಶನು ಅಷ್ಟೇ ಇಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಡಾಕ್ಟರ್ ಶಶಿಧರ್ರು, ಈಗ ನಾವು ರೇಷ್ಮೆ ಮಾಡ್ತೀವಿ ಅಂದ ತಕ್ಷಣ ನಾವು ಮೊದಲನೇದಾಗಿ ವಿಚಾರ ಮಾಡಬೇಕಾಗಿದ್ದು ಉತ್ತಮವಾದ ನಮಗೆ ರೇಷ್ಮೆಯ ಒಂದು ಆಹಾರ ಮತ್ತೆ ಆರೋಗ್ಯ ಭರಿತವಾದ ರೇಷ್ಮೆಯ ಹುಳುಗಳು. ಹೌದು, ಇಷ್ಟು ನೀವು ಸಂಕಲ್ಪ ಮಾಡ್ಕೋಬೇಕು. ಇವು ಎರಡಿದ್ರೆ ಅಂದ್ರೆ ನಿಮ್ಗೆ ಪೀಡು ಏನು ಸೊಪ್ಪುಗಳು, ಈಗ ಮಲ್ಬರಿ ಸೊಪ್ಪು ಮತ್ತೆ ಹಿಪ್ಪು ನೇರಳೆ ಸೊಪ್ಪು ಮತ್ತೆ ಈಗ ಆರೋಗ್ಯ ಭರಿತವಾದ ರೇಷ್ಮೆ ಹುಳು. ಹೌದು, ನಿಮ್ದು ಕೆಲಸ ಮುಗಿದಂಗೆ ಇಲ್ಲಿ ಇಲ್ಲಿ ಅಂದ್ರೆ ನಮ್ಗೇನಂದ್ರೆ ಇಲ್ಲಿ ಗುಣಮಟ್ಟದ ಒಂದು ಸೊಪ್ಪ ಜೊತೆ ಹೌದು ನಮ್ಗೆ ಇಲ್ಲಿ ಆರೋಗ್ಯ ರೇಷ್ಮೆ ಹುಳು ನಿಮ್ಗೆ ಇದ್ರೆ ಇದ್ರ ಜೊತೆಗೆ ನಾವು ಸೋಂಕು ನಿವಾರಣ ಪರಿಣಾಮಕಾರಿಯಾಗಿ ಮಾಡಿದಾಗ ಹೌದು ಅದು ಮುನ್ನೆಚ್ಚರಿಕೆ ಕ್ರಮ ನೀವು ವಹಿಸ್ಕೊಳ್ಳಬೇಕು. ಆದ್ರೆ ಇವು ಎರಡು ಏನು ಒಂದು ಉತ್ತಮವಾದ ಸೊಪ್ಪು ನಿಮ್ಗೆ ಹಿಪ್ಪು ನೇರಳೆ ಸೊಪ್ಪು ಸೊಪ್ಪು ಇದ್ರೆ ಹುಳುಗಳು ಉತ್ಪನ್ನ ಆಗ್ತವೆ, ಆದ್ರೆ ಹುಳುಗಳ ಆರೋಗ್ಯವನ್ನ ಕಾಯ್ದುಕೋಬೇಕು, ಹುಳುಗಳ ಆರೋಗ್ಯವನ್ನು ಕಾಪಾಡಬೇಕು. ಇಲ್ಲೇನಂದ್ರೆ ಇವಾಗ ರೋಗಗಳು ವಾತಾವರಣದಲ್ಲಾಗುವಂತ ವ್ಯತ್ಯಾಸದಿಂದನೆ ಇಲ್ಲಿ ನಮ್ಮ ರೇಷ್ಮೆ ಹುಳುಗಳು ರೋಗಗಳು ಸ್ಪ್ರೆಡ್ ಆಗೋದು, ಅದ್ರ ಬಗ್ಗೆ ಜಾಗೃತಿ ವಹಿಸಬೇಕು. ಅದ್ರ ಬಗ್ಗೆ ಅಂದ್ರೆ ಉಷ್ಣಾಂಶ ಶೈತ್ಯಾಂಶ ಹೆಚ್ಚಾಗ್ದಂಗೆ ಇವಾಗ ಸಾಮಾನ್ಯವಾಗಿ ಇವಾಗ ರೇಷ್ಮೆ ಹುಳುಗಳಿಗೆ ಚಾಕಿ ಅಂತದ ರೇಷ್ಮೆ ಹುಳುಗಳಿಗೆ 26-28 ಡಿಗ್ರಿ ಉಷ್ಣಾಂಶ ಇರಬೇಕು, ಶೈತ್ಯಾಂಶ ಬಂದು 90-80 ಇರಬೇಕು. ಅಂದ್ರೆ ಚಾಕಿ ಅಂತದ ಹುಳುಗಳಿಗೆ ಅಂದ್ರೆ 1ನೇ ಹಂತ 2ನೇ ಹಂತದ ಚಾಕಿ ಹುಳುಗಳಿಗೆ, 3ನೇ ಹಂತದಿಂದ 5ನೇ ಹಂತದ ರೇಷ್ಮೆ ಹುಳುಗಳಿಗೆ ಇಲ್ಲಿ ಉಷ್ಣಾಂಶ ಕಮ್ಮಿ ಆಗ್ತಾ ಹೋಗ್ಬೇಕು. ಅಂದ್ರೆ ಇವಾಗ 27-28 ಇವಾಗ ಚಾಕಿ ಹುಳುಗ ಹೆಂಗ ಹೇಳಿದ್ವ, ಇವಾಗ 3ನೇ ಹಂತಕ್ಕೆ ಉಷ್ಣಾಂಶ 26 ಡಿಗ್ರಿಗೆ ಬರಬೇಕು, 4ನೇ ಹಂತಕ್ಕೆ 25 ಬರಬೇಕು, ಐದನೇ ಹಂತದ ರೇಷ್ಮೆ ಹುಳುಗಳಿಗೆ 24 ಡಿಗ್ರಿ ಉಷ್ಣಾಂಶ ಇರಬೇಕು. ಹುಳು ಸಾಕಾಣಿಕೆ ಬದಲಾವಣೆ ಆಗ್ತಾ ಇರಬೇಕು. ಆ ರೀತಿ ನಾವು ಉಷ್ಣಾಂಶನ ಮೇಂಟೈನ್ ಮಾಡಬೇಕು. ಇದ್ರ ಜೊತೆ ಶೈತ್ಯಾಂಶನ ಅಷ್ಟೇ ಬರ್ತಾ ಬರ್ತಾ ಅದನ್ನು ಹೆಚ್ಚು ಇರೋದು ಕಮ್ಮಿ ಆಗ್ತಾ ಬರಬೇಕು. ನಮ್ಗೆ ಕಡೆಯದಾಗಿ ಹುಳು ಹಣ್ಣಿಗೆ ಬಂದಿದೆ ಅಂದಾಗ ನಮ್ಗೆ ಅಲ್ಲಿ ಶೈತ್ಯಾಂಶ 70 ಡಿಗ್ರಿ ಇರಬೇಕು, ಉಷ್ಣಾಂಶ 24 25 ಇದ್ರೆ ನಮ್ಗೆ ಅಲ್ಲಿ ಒಂದು ಉತ್ತಮ ಗುಣಮಟ್ಟದ ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡಬಹುದು. ತುಂಬಾ ಸಂತೋಷ ಡಾಕ್ಟರ್ ಶಶಿಧರ್ ಕೆಆರ್ ಅವರೇ. ಪ್ರಸ್ತುತ ರೇಷ್ಮೆ ಹುಳುಗಳ ಆರೋಗ್ಯ ಮತ್ತೆ ಸೋಂಕು ಬರದಂತೆ ತಡೆಗಟ್ಟುವ ಮಹತ್ವ ಈ ಎಲ್ಲ ಕುರಿತು ನಮ್ಮ ರೈತ ಬಾಂಧವರಿಗೆ ಅತಿ ಉಪಯುಕ್ತವಾದ ಮಾಹಿತಿಯನ್ನ ಮಾಡಿಕೊಟ್ರಿ. ರೈತ ಬಾಂಧವರು ರೇಷ್ಮೆ ಬೇಸಾಯ ಕೈಗೊಳ್ಳಬೇಕಂದ್ರೆ ನೀವು ಮೊದಲನೇದಾಗಿ ಹಿಪ್ಪು ನೇರಳೆಯನ್ನ ಸದೃಢವಾಗಿ ಬೆಳೆಸ್ಕೊಳ್ರಿ. ಅದೇ ತರ ರೇಷ್ಮೆ ಹುಳುಗಳನ್ನು ಕೂಡ ಸದೃಢವಾಗಿ ಬೆಳೆದ್ರೆ ನಿಮ್ಮ ಒಂದು ಯೋಚನೆ ನಿಮ್ಮ ಒಂದು ವಿಚಾರ ಕಾರ್ಯರೂಪಕ್ಕೆ ಬರ್ತದೆ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಶಶಿಧರ್ ಅವ್ರ ಕಡೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ. ನನ್ನ ಮೊಬೈಲ್ ಸಂಖ್ಯೆ ಬಂದು 9242493992. ಈ ಒಂದು ಸಂಖ್ಯೆಗೆ ನೀವು ನೇರವಾಗಿ ದೂರವಾಣಿ ಮುಖಾಂತರ ಸಂಪರ್ಕಿಸಬಹುದು. ನಮಸ್ಕಾರ, ಧನ್ಯವಾದಗಳು. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯಲ್ಲಿ ಬರುವ ರೋಗಗಳು ಮತ್ತು ನಿರ್ವಹಣೆ ಕುರಿತು ಡಾಕ್ಟರ್ ಶಶಿಧರ್ ಕೆಆರ್ ಅವರೊಡನೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಅರಳಗುಪ್ಪೆಯ ತಿಮ್ಮಮ್ಮ ಮತ್ತು ತಂಡದವರಿಂದ ಸೋಬಾನೆ ಪದ. ಮತ್ತೆನೋ ತಳೆಯ ಏಡಾದರೆ ಸೋಬಾನ ಮತ್ತಿನ ತಳಿಯ ಏಡಾದರೆ ಸೋಬಾನ ಮತ್ತೆನೋ ತಳೆಯ ಏಡಾದರೆ ಸೋಬಾನ ಮತ್ತಿನ ತಳಿಯ ದಶರಥ ನಂದನಾ